ಈ ಒಂದು ಇರೋ ಸಣ್ಣ ಭೂಮಿಯಲ್ಲೇ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರೈತ ಬಾಂಧವ ಮಳೆ ಇಲ್ಲ ಏನ್ ಮಾಡೋದಂತೇಳಿ ಸಾಕಷ್ಟು ಜನ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡ್ತಾರೆ. ಮಳೆ ಆದ್ರೆ ಆಳು ಕಾಳಿನ ಚಿಂತೆ, ಬಂಡವಾಳಕ್ಕೆ ದುಡ್ಡಿಲ್ಲ ಅಂತೇಳಿ ಸಾಕಷ್ಟು ಅಸಹಾಯಕರಾಗಿರುವಂತ ಪರಿಸ್ಥಿತಿಯೊಳಗ ಈ ಕಡಿಮೆ ಎಕರೆಯಲ್ಲಿ ಸಣ್ಣ ರೈತರಾಗಿದ್ರು ಕೂಡ ತುಂಬಾ ಯಶಸ್ವಿಯಾಗಿದ್ದಾರೆ. ಪಾಮಲದಿನಿಯ ಸಣ್ಣ ಯಮನಪ್ಪ ಇವರು ಅವ್ರ ಹತ್ರ ಮಾತಾಡೋಣಂತೆ. ಅವರು ಹೇಗೆ ಸಮಗ್ರ ಕೃಷಿಯನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ, ರೈತರಲ್ಲಿ ಇವತ್ತು ಆತ್ಮವಿಶ್ವಾಸದ ನಗೆ ಬಂದ್ರೆ ಸಾಕು ಏನನ್ನಾದ್ರೂ ಕೂಡ ಸಾಧನೆ ಮಾಡಬಹುದು, ಈ ನಿಟ್ಟಿನೊಳಗೆ ನಿಮ್ಮೆಲ್ಲರ ಪರವಾಗಿ ಸಣ್ಣ ಯಮನಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಸಣ್ಣ ಯಮನಪ್ಪ ಅವರೇ. ನಮಸ್ಕಾರ ಸಂದರ್. ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಸಣ್ಣ ಯಮನಪ್ಪ ಭೀಮಪ್ಪ ರಾಜಾಪುರಿ ಅಂತೇಳಿ. ನಮ್ಮೂರು ಪಾಮಲದಿನಿ ಗೋಕಾಕ್ ತಾಲೂಕು ಜಿಲ್ಲಾ ಬೆಳಗಾವಿ. ನಾವು ಸಮಗ್ರ ಕೃಷಿ ಹೆಂಗ ಸುಧಾರಣೆ ಮಾಡಿದ್ವು, ಹೆಂಗ ನಾವು ಬೆಳೆಯಕತ್ವ ಅಂದ್ರ, ನಾವು ಪಾತ ಪೈಲಿಗೆ ಪುದೀನ ಹಚ್ಚಿದ್ದು, ಪುದೀನ ಸೊಪ್ಪು ಹಚ್ಚಿದ್ದು, ಪುದೀನ ಸೊಪ್ಪು ಚಲೋ ಬರಾಕಿತ್ತು, ಚಲೋ ಬರಾದನ್ನ ಕಟ್ ಮಾಡಿ ಮಾಡ್ತು. ತಿಂಗಳ ಪಡ ಬರೈತಿ ಪುದೀನ, ತಿಂಗಳ ಒಂದ್ ಪಡ, ತಿಂಗಳ ಒಂದ್ ಪಡ ಬರೈತಿ. ಒಂದ್ ಪಡ ಬಂದ್ರ ಏನ್ ಮಾಡ್ತೀವಿ ನಾವು, ಅದನ್ನ ಕೋಕೋ ಮತ್ತೆ ತಾನ ಕೋಲ್ ಚಿಗತ್ ಬಂದ್ ಬರೈತಿ. ಕೋಕೋ ತೊಗೊಂಡ್ರೆ ಮತ್ತೆ ಕೋಲ್ ಚೆನ್ನಾಗಿ ಚಿಗತ್ ಬರೈತಿ. ಅದ್ ಒಂದ್ ಹೆಚ್ಚಿನ 10 ತಿಂಗಳ, 5 ವರ್ಷ, 6 ವರ್ಷ, ಹಿಂಗ 5-6 ವರ್ಷ ಒಂದ್ ಪಡ ಬರೈತಿ. ಲವಣಿ ಮಾಡಿ ಕೋಕೋ ತೊಗೊಂಡ್ ಮತ್ತೆ ಚಿಕ್ಕ ಬರೈತಿ. ಅದ್ ಚಲೋ ಲಾಭ ಐತಿ, 1.5 ರೂಪಾಯಿ ಸೂಡ್ ಮಾರೈತಿ. ಅದ್ ಒಂದ್ ಎಕರೆಕನ ಕಡಿಮೆ ಅಂದ್ರೆ 4-5 ಲಕ್ಷ ರೂಪಾಯಿ ಆಕೈತಿ ಒಂದ್ ವರ್ಷಕ್ ಒಂದ್ ಎಕರೆಕ. ಪೂಜನ ಚಲೋ ಲಾಭ ಐತಿ. ಮತ್ತೆ ಹಳ್ಳಿ ಅದ ಹೊಲದಾಗ ಏನ್ ಮಾಡಿದ್ವಿ ನಾವು, ಪಾಮ್ ಆಯಿಲ್ ಹಚ್ಚಿದ್ವಿ, ಪಾಮ್ ಗಿಡ ಹಚ್ಚಿದ್ವಿ, ಪಾಮ್ ಗಿಡ ಹಚ್ಚಿದ್ವಿ. ಪಾಮ್ ಗಿಡ ಹಚ್ಚಿದ್ರೆ ಅದು ಎಕರೆಕ 2 ಲಕ್ಷ ಲಾಭ ಸಿಗ್ತೈತಿ. ನಮ್ದು 60 ಗಿಡ ಅದಾವು, 60 ಗಿಡಕ್ಕೆ 15 ದಿವಸ ಕಮ್ಮಿ, 5 ಕ್ವಿಂಟಲ್, 6 ಕ್ವಿಂಟಲ್, 7 ಕ್ವಿಂಟಲ್, 8 ಕ್ವಿಂಟಲ್, 4 ಕ್ವಿಂಟಲ್ ಹಿಂಗ ಹೋಗ್ತೈತಿ. ಅದು ಕ್ವಿಂಟಲ್ ಏನೋ ಐತಿ, 2000 ರೂಪಾಯಿ ಕ್ವಿಂಟಲ್ ಐತಿ. ಅದು ಈ ಪ್ರಕಾರ ಬಂದ್ರೆ ನಮ್ದು ತಿಂಗಳ ಒಂದ್ ಟನ್ ಮಾಲೋಕೈತಿ, ಒಂದ್ 20,000 ರೂಪಾಯಿ ಜಾಕೈತಿ ತಿಂಗಳ. ಅದು ನಮ್ ವರ್ಷಕ್ಕ ಇಲ್ಲಾದ್ರೂ ಒಂದ್ 2 ಲಕ್ಷ ರೂಪಾಯಿ ಸಿಗೈತಿ ಎಕರೆ ಹತ್ಕೊಂಡಕ. ಅದು ಚಲೋ ಲಾಭ ಐತಿ. ಮತ್ತ ಪಾಮ್ ಕಾಯ್ದ ರೊಕ್ಕ ಬರ್ತೈತಿ. ಹೊಳ್ ಅದನ್ನ ಆಡಿ ರೆಕ್ಕಿ ಎಲ್ಲ ಆಡ್ಗೋ ತಿಂದ್ ಬಿಡ್ತಾವ, ಮೇಕೆ ಆಡ್ಗೋ ಸಿಗ್ತಾವು, ಮೇವಿನ ಚಲೋ ಐತಿ ಅದೆಲ್ಲ. ಮತ್ತ ಅದ ಮನೆ ಅದ ಹೊಲ್ದಾಗ ಏನ್ ಮಾಡ್ತಾವ, ಅದ ಗಿಡದಾಗ ಆಡಿ ಮೇವ್ ಒಂದ್ ಆತು, ಮನಿ ಉರಲ್ ಒಂದ್ ಬಾಳ ಆಕೈತಿ, ಉರಲ್ ಸೌದಿ ಹತ್ತಾರ ಬಲಿ ಅಡಿಗೆ ಮಾಡಕ್. ಆ ಕಟ್ಟಿಗೆ ಅಡಿಗೆ ಮಾಡ್ರೆ ಒಲಿಗೆ ಬಾಳ ರುಚಿ ಆಕೈತಿ ಮಾಡ್ತು, ಗ್ಯಾಸ್ ತಗೊಂಡಿಲ್ಲ, ಅದ ಕಟ್ಟಿಗೆ ಒಲಿ ಮೇಲೆ ಅಡಿಗೆ ಮಾಡ್ಕೋತಾನವಲ್ಲ, ಅದು ಒಂದ್ ಲಾಭ. ಕಾಯ್ದ ರೊಕ್ಕ ಲಾಭ, ಮನಿ ಉರಲ್ ಲಾಭ, ಆಡಿಗೆ ಮೇವ್ ಲಾಭ, ಅದ ಹೊಲ್ದಾಗ ಅದ ಗಿಡ ಬೈಟಾಗ ಮತ್ತೆ ಪುದೀನ ಸೊಪ್ಪು ಬಂದ್ಬಿಡುತ್ತೆ, 4 ನಮೂನಿ ಲಾಭ ಸಿಗ್ತಾವ ಗಿಡ ಹಚ್ಚರ. ಮತ್ತ ಹೊಳೆ ಅದನ್ನ ಪಾಮ್ ಗಿಡದ ಆತು ಆದ್ಮೇಲೆ ಮಾಡಿದ್ವಿ, ಬಾಸುಮತಿ ತಪ್ಪಲ ಹಚ್ಚಿದ್ವಿ ನಾವು. ಬಾಸುಮತಿ ಅಂದ್ರ ಅನ್ನದ ಹಾಕು ತಪ್ಪಲ ಐತದ, ಅನ್ನದಾಗ ಒಂದ್ ಕಿಲೋ ಅನ್ನಕ ಒಂದ್ ತಪ್ಪಲ ಹಾಕರ, 100 ರೂಪಾಯಿ ಕೊಟ್ಟ ಅಕ್ಕಿ ತಗೊಂಡ್ಬರ್ತಾರಲ್ಲ ಬಾಸುಮತಿವ, ಆ ಟೈಪ್ ನಮ್ ರೇಷನ್ ಅಕ್ಕಿ ಅಟ್ ರುಚಿ ಅನ್ನಕೈತಿ. ಅನ್ನ ಮತ್ತ ವಾಸ ಬಂದ್ ಬಿಡೈತಿ, ಚಂದ ವಾಸ ಬರೈತಿ ಉಣ್ಣಾಕೊಳೆ. ಸಾದಾ ಅಕ್ಕಿ ರೇಷನ್ ಅಕ್ಕಿ ಒಂದ್ ತಪ್ಪಲ ಕಿಲಿ ಒಂದ್ ತಪ್ಪಲ ಹಾಕರ, ಅಟ್ ಚಂದ ಅನ್ನಕೈತಿ. ಅದು ನಮ್ದ ಒಂದ್ 5-6 ಗುಂಟೆ ಐತಿ, ನಮ್ದು 5-6 ಗುಂಟೆ ಹೊಲ ಹಚ್ಚಿದ್ನು. ಅದ್ ಒಂದ್ ಗುಂಟೆಕನ 1 ಲಕ್ಷ ರೂಪಾಯಿ ಲಾಭ ಆಕೈತಿ ವರ್ಷಕ್. ಅದು ಚಲ್ ಲಾಭ ಐತಿ. ಏನ್ ಒಮ್ಮೆ ಹೆಚ್ಚಿಬಿಟ್ರೆ ಅದು ಆಲಸ್ ಇದ್ದಂಗ, ದಿನ ಕಬ್ಬು ಕೈಗಿರ ಹಿಡ್ಕೊಳ್ದು ಮರಕ್ ಹೋಯ್ದು, ಹಿಡ್ಕೊಳ್ದು ಮರಕ್ ಹೋಯ್ದು, ಏನ್ ಕಸ ತೆಗಿಬೇಕು, ಗಿಡ ಹೊಡಿಬೇಕಲ್ಲ, 20 ವರ್ಷ ಲವಣಿಗಳನ್ನ ಮಾಡಿದ್ ಹಂಗದವು. ಆ ಪ್ರಕಾರ ಹೋದ್ರೆ ಅದು ಲಾಭ ಆಕೈತಿ. ಅದ ಹೊಲ ಮತ್ತೆ ಮಿಂಟ್ ಅತ್ ಮಾಡಿದ್ವಿ ನಾವು. ಮಿಂಟ್ ಅತ್ ಹೇಳಿ ಅಂದ್ರ ಜಪಾನಿ ಮಿಂಟ್ ಅತ್ತಾರ, ಅದಕ್ಕ ಅವನ್ ಚಾಕ ನಮ್ ನಗಡಿಗೆ ಒಂದ್ ತಪ್ಲ ತಂದ್ರೆ ನ್ಯಾಚುರಲ್ ಆಗಿ ವಿಕ್ಸ್ ಇರೈತೆ, ವಿಕ್ಸ್ಗಳೇ ಇರ ಆ ಟೈಪ್ ನಾವು ನ್ಯಾಚುರಲ್ ತಪ್ಲ ತಂದ್ರೆ ನಮ್ ಕಸಾರಿಗೆ ಬರ್ದಂಗ ಅದಾಕೈತಿ. ಅದು 10 ರೂಪಾಯಿ ತರು ಮಾರ್ತು. ಮತ್ತ ಅದ ಹೊಲ್ದಾಗ ನಾವು ಒಂದಲಗ ಅತ್ ಮಾಡಿದ್ವಿ. ಒಂದಲಗ ಅಂದ್ರ ನೆನಪಿನ ಶಕ್ತಿ ಹತ್ತಾಗುದು, ಅದು ಹುಡುಗರಿಗೆ ಹಾಕಾಕ ಹಾಲಿನ ಹಾಕಿ ಪೌಡರ್ ಕೊಡ್ತಾರಂತ. ಅದ ಅದ್ರ ಮಾಡ್ತೀನಿ, ನಮ್ದು ಉಪ್ಪಿನಕಾಯಿ ಪ್ಯಾಟ್ರಿ ಉಪ್ಪಿನಕಾಯಿ ಹಾಕೋತ್ ನಾನು 10 ಗ್ರಾಮ್ 10 ಗ್ರಾಮ್ ಮತ್ತೆ ಬಂದಾರಿಗೆ 10 ರೂಪಾಯಿ ತರು ಮಾರ್ತು. ಅದು ಲಾಭ ಆಕೈತಿ. ಮತ್ತೆ ಪೇರೆ ಗಿಡ ಮಾಡಿದ್ವಿ ನಾವು ಮನಿ ಮುಂದೆ ಅಲ್ಲೇ. ಮತ್ತೆ ಪೇರೆ ಗಿಡದ್ದು ಅದು ನಮ್ಮದೊಂದು 80 ಗ್ರಾಮ್ ಅವು ಮುನಿಪುರ್ತಾಗ ಫುಲ್ ತಿನ್ನಪುರ್ತಾಗ ಆಕೈತಿ. ತಿನ್ನಾಕ ಬಂದ್ ಮಂತ್ರಿ ಕೊಡಾಕ ದಾನ ಮಾಡಾಕನ ಒಂದ್ 60-70 ಗಿಡ ಹಚ್ಚಿದ್ವಿ ನಾವು. ಅದು ಲಾಭ ಆಕೈತಿ. ಅದ್ರ ಬಡ್ಡಿಯಾಗ ಕೋಳಿ ಮಾಡಿದ್ವಿ. ಮತ್ತೆ ನಾವು ಕೋಳಿಗಳು ಹೆಂಗ್ ಮಾಡಿದ್ವಿಪ್ಪ ಅಂದ್ರೆ ನಮ್ಮ ಆಡಿ ಫಾರ್ಮ್ ಐತಿ ಮ್ಯಾಲ, ಆಡುಗಳ ಫಾರ್ಮ್ ಮ್ಯಾಲ ಐತಿ. ಮ್ಯಾಲ ಇದ್ರ ನಮ್ಮ ಆಡುಗಳು ಒಂದ್ 40 ಆಡ ಸದ್ಯ. ಅದ್ ಮ್ಯಾಲ ಎಲ್ಲ ನೀರ್ ಕುಡಿಯಾಕ ಉಚ್ಚಿ ಪಲಾಡ್ ಫಾರ್ಮ್ ಮಾಡಿದ್ವಿ, ಉಚ್ಚಿ ಹೀಗೆ ತಳಗ್ ಬೀಳಿಸಿ ಮತ್ತೆ ನೀರ್ ಕುಡಿಯಾಕ ಬಲವಾಲ್ ಮಾಡಿದ್ವಿ, ಎಲ್ಲ ಮ್ಯಾಲ ಬೀಳ್ತಾರ. ಅದೆಲ್ಲ ತಳಗ ಏನ್ ಮಾಡೈತಿ, ಉಚ್ಚಿ ಹೀಗೆ ತಳಗ್ ಬಿದ್ದಾಗ ನಾನು ಒಂದು 100 ಕೋಳಿದವು ಸದ್ಯ. ಈಗ ದೊಡ್ಡವರು 100 ಕೋಳಿದವು. ಅವು ಕೆದಿರಿ ಕೆದಿರಿ ಕೆದಿರಿ ಮೇಯ್ತಿರ್ತೈತಿ. ಕೆದಿರಿ ಮೇದ್ಮೇಲೆ ಅದ ಗೊಬ್ಬರ ಎಲ್ಲ ತಿರುವೇ ತಾಕತ್ ಮಾಡೈತಿ. ಗೊಬ್ಬರ ಇದ ಗೊಬ್ಬರ ಎಲ್ಲ ಚಕ್ ಹೊಲಕ್ ಹೋಗ್ಬಿಡೈತಿ. ನಮ್ ಪೂಜನಾಕ ಅದ ಗೊಬ್ಬರ ಓದಿಗಿದ. ಮತ್ತ ಆಡುಗಳಿಗೆ ಮೇವ ಅದ ಗಿಡದ ದಂಡಿ ಹುಲ್ಲಿಂದ ಹುಲ್ಲಾಕ ಅದ ಹೊಲಕ್ಕ ಆಡುಗಳ ಮೇವ ಬಂದ್ಬಿಡ್ತು. ಅದ ಹೊಲದ ಅಂದ್ರೆ ಸಮಗ್ರ ಅಲ್ಲಿ ಪೂಜನ ಮಾಡಿದ ರೊಕ್ಕ ನನ್ ಕಿಶಾಕ್ ಬರ್ಬೇಕು. ಮತ್ತ ಅಲ್ಲಿಂದ್ರ ಮೇವ ಬಂದ್ರಾಗ ಆಡ ಕೋಳಿ ಮಾಡಿದ ರೊಕ್ಕ ನನ್ ಕಿಶಾಕ್ ಬರ್ಬೇಕು. ನಮ್ದು ಹೆಂಗಪ್ಪ ಅಂದ್ರ ಸೈಕಲ್ ಇದ್ದಂಗಿದ, ಸೈಕಲ್ ತೋದ್ರೆ ಹೆಂಗ್ ಓಡದ್ಯಾ ಹಂಗ ನಮ್ ಹೊಲಾನ ನಮ್ ಸೇತಿಗೆ ಮುಂದೆ ಹೋಗ್ಬೇಕು. ಖರ್ಚ್ ಆಗ್ಬಾರ್ದು, ಆಳ್ ಹತ್ತಬಾರ್ದು, ಮಿಷಿನರ್ ಹತ್ತಬಾರ್ದು, ಜಿನ್ನರ್ ಹಾಕ್ ಬರ್ಬೇಕು. ಸಣ್ಣ ಯಮನಪ್ಪ ರಾಜಾಪುರಿ ಅವರೇ, ನಿಮ್ಮ ಈ ರಾಜನಂತ ಬದುಕು ನಿಮ್ದು, ಯಾಕಂದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನಮ್ಗೆ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಸಮಗ್ರ ಕೃಷಿಯಲ್ಲಿ ಇಂಥ ಒಂದು ಲಾಭ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀವು ಮಾಡಿ ತೋರಿಸ್ತಾ ಇದ್ದೀರಾ. ಇವತ್ತು ನಮ್ಮ ರೈತರಿಗೆ ಸಾದಾ ಕೃಷಿ ಮಾಡೋದೇ ಎಷ್ಟೋ ಒಂದು ಸವಾಲಿನಂತ ಕೆಲಸ ಆಗ್ಯದ. ಆದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತಂದಾಗ ಒಂದಕ್ಕೊಂದು ಪೂರಕವಾದ ಅಂಶಗಳು ಇದಾವ ಅನ್ನೋದು ನಿಮ್ ಮಾತು ಕೇಳಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು ಪುದೀನ ಬೆಳಿತೀರಿ, ಈ ಪಾಮ್ ಆಯಿಲ್ ಗಿಡ ಬೆಳಿತೀರಿ, ಮತ್ತೆ ಆಮೇಲೆ ಈ ಇವೆಲ್ಲ ಏನಿದಲ್ಲ ಇವು ನಿಮಗೆ ಅವು ರೀಸೈಕಲ್ ಆಗೋ ತರ ನೀವು ಆಡುಗಳನ್ನ ಸಾಕಿದ್ದೀರಿ ಎಲೆ ತಿನ್ಲಿಕ್ಕೆ, ಆಡುಗಳ ಇದಾವ ಅಂತಿಕೊಂಡು ಅಲ್ಲಿ ಕೋಳಿಗಳನ್ನ ಸಾಕಿದ್ದೀರಾ. ಹೀಗಾಗಿ ಒಟ್ಟಾರೆ ನಿಮ್ದು ಸಮಗ್ರವಾಗಿ ನಿಮ್ದು ಖರ್ಚೇನೂ ಇಲ್ಲ, ಆದ್ರೆ ನಿಮ್ದು ಲಾಭ ಮಾತ್ರ ತುಂಬಾ ಜಾಸ್ತಿ ಇದೆ. ತುಂಬಾ ಯಶಸ್ವಿಯಾಗಿ ಇದನ್ನ ಪ್ರತಿ ನಿತ್ಯ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ಆಲಸ್ಯತನ ಅನ್ನೋದಿಲ್ಲ, ಯಾವಾಗ್ಲೂ ನೋಡಿ ಮಾತಾಡ್ತಾ ಇರ್ಬೇಕಿದ್ರು ಕೂಡ ನೀವು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹೀಗೆ ಒಂದು ತುಂಬಾ ಕ್ರಿಯಾತ್ಮಕವಾಗಿ ಒಂದು ಸಕ್ರಿಯವಾಗಿ ನೀವು ತೊಡಕೊಂಡಿದ್ದಕ್ಕೆ ನಿಮ್ಗೆ ಸಾಕಷ್ಟು ಲಾಭ ಇರ್ಬೋದು. ಈ ಸಮಗ್ರ ಕೃಷಿ ಅಂತ ಮಾಡ್ಬೇಕು ಅಂತ ಹೇಳಿ ಯಶಸ್ವಿಯಾಗಿ ಅನ್ಕೊಂಡಿದ್ದೆ ಅವಾಗ, ಹೇಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸಣ್ಣಯ್ಯಮ್ಮನಪ್ಪ ರಾಜಾಪುರ ಅವರೇ? ಮಾಡೋಣ, ಒಂದು 20 ವರ್ಷ ಆದ್ರೆ ಸನಿಯಕ್ ಬಂದ, 20 ವರ್ಷದಿಂದ ಹನ್ನೆರಡು ಗುಂಟೆ ಹೊಲ ಆತ ಒಟ್ಟ. ನಾವ್ ನಮ್ಮ ಅಪ್ಪನ ಅಷ್ಟೇ ಹನ್ನೆರಡು ಗುಂಟೆ ಇತ್ತು, ಹನ್ನೆರಡು ಗುಂಟೆ ಹೊಲ ಇದ್ರು ನಾವ ಆಗ ಕರಿಬೇವ ಕರಿಬೇವರ ಬೆಳಗ ತೆಗೆದು ನಾವು ಪುದಿನ ಹಾಕಿನಿ. ಪುದಿನ ಜನರನ್ನ ಶಿಕ್ಷಣ ಸಾಕೋತ ಹಾಕೋತ ಹಾಕೋತ ಈಗ ಬಂದ ಭೂಮಿನ ಎರಡೂವರೆ ಎಕರೆ ಭೂಮಿ ಕೊಡ ತಗೊಂಡ್ರ. ನಾಗ ನಾವ್ ಅಪ್ಪ ರಸ್ತೆ ಬರೀ ಹನ್ನೆರಡು ಗುಂಟೆ ಮೇಲೆ ಭೂಮಿ ತಗೊಂಡ್ ಸಾಧನೆ ಮಾಡಿ ಅವಾರ್ಡ್ ತಗೊಂಡ್ರಿ. ಅಲ್ಲ ಈ ಬಾಳ ಒಡ ಒಂದು 12 ಅವಾರ್ಡ್ ತಗೊಂಡ್ರಿ. ಅವೆಲ್ಲ ಸರಿಯಾಗಲ್ಲ ಸಾಲ ಅಂದಿಲ್ಲ ನಮ್ದ. ನಮ್ದ ಈಗ ಅಡುವೆ ಫಾರ್ಮ್ ಐತ್ರಿ, ಅಡುವೆ ಫಾರ್ಮ್ ಐತೆ ಕೋಳಿಗಳದವು. ಕೋಳಿ ಗೊಬ್ಬರ ಆದ್ರೆ ಹೊಲ ಬದುಕೈತಿ. ಹೊಲದ್ರ ಮತ್ತೆ ಮಾಡಿದ ಮುಂದ ಪರ್ವಾಳ ಸಾಕಾಣಿಕೆ ಮಾಡಿದ್ವಿ ನಾವು. ಪರ್ವಾಳ ತರ ಮಾಡಿದ್ವು. ಅವು ಪರ್ವಾಳ ಒಂದ್ ಜೋಡಿಗೆ 1,000 ರೂಪಾಯಿ ಜೋಡಿ ಮಾರ್ತಾವ. ಲಕ್ಕು ಹದಾರಿಗೆ ಸರ್ತುಗಳ ಸಾಲಿ ಹುಡುಗರ ಬಾಳ ಹೋಯ್ತಾವ. ಅದ್ರದ್ದು ಪರ್ವಾಳದ ಲಾಭ ಐತಿ. ಹಾಳೆ ಮಾಡ್ಕೊಂಡು ನಾವ್ ಮತ್ತ ಕೋಳಿ ಮರಿ ತೆಗೆದ್ ನಾವ ಮಿಷನ್ ತಯಾರ ಮಾಡಿದ್ವು. ಮಿಷನ್ ಕರೆಂಟ್ ಮತ್ತೆ ತಯಾರು ಮಾಡ್ತು. ಅವು ಮರಿ 50 ರೂಪಾಯಿ ಫ್ರೀ ಮಾಡ್ತು. ಮತ್ತೊಂದ್ 100 ಸೈತ ಇರ್ತಾವ ನಮ್ಗೆ, ಹೆಚ್ಚ ಕಡಿಮೆ 40-30 ಸೈತ ಇರ್ತಾವ ದೋಸ್ಕ. ಅವ ಮರಿ ತೆಗಿಸ್ ಮರಿನ ಮಾರ್ಕೋತು. ಮತ್ತ ಹೊಳೆ ಮಾಡಿದ್ವು ನಾವು ಉಪ್ಪಿನಕಾಯಿ ಒಂದು ಫ್ಯಾಕ್ಟ್ರಿ ಐತೆ ನಮ್ದು, ಉಪ್ಪಿನಕಾಯಿ ಇದೆ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತು. ಅವು 100 ರೂಪಾಯಿ ಕಿಲೋ ಮಾರ್ತು. ಅದ್ರದ್ದು ಚಲೋ ಲಾಭ ಐತಿ. 5-6 ತರದ ತುಟ್ಟಾಗ ಮಾರದ. ಮತ್ತ ಈ ಪ್ರಕಾರ ಮಾಡ್ರಿ ನಮ್ದು ಸಮಗ್ರ ಅಂದ್ರೆ ಒಂದ್ 10-12 ತರ ಆಯ್ತು ನಮ್ದು. 2.5 ಎಕರೆ 10-12 ತರ ಹಾಕಲ್ ದಿನ ಬರ್ಬೇಕು. ದಿನ ಹೆಂಗ್ ಬರ್ಬೇಕಪ್ಪ ಅಂದ್ರೆ ಸೈಕಲ್ ಸರ್ಕಿಟ್ ಇದ್ದಂಗ ತಾನ ಓಡ್ಬೇಕು. ಅವತ್ತ ದಿನ ನಾವು ಕಾಯಿಪಲ್ಲೆ ಮೂರು ಮಾರ್ಕೊಂಡ್ ಬರ್ದು ಅವ್ರ ಗಡಾಬರ ಸೆನೆ ಐತೆ ನಮ್ಗೆ. ಗಡಾಬರ 5 ಕಿಲೋಮೀಟರ್ ತೊಟ್ಟ ಅಲ್ಲಿ ಹೋಗಿ ಕೊಟ್ಟು ಬರ್ದು ಮಾತು ಗೊಳೆ ಮಾಡ್ಕೊಳ್ಳೋದು. ಕೊಟ್ಟು ಬರ್ದು ಮಾತು ಗೊಳೆ ಮಾಡ್ಕೊಳ್ಳೋದು. ದಿನ ಈ ಪ್ರಕಾರ ಮಾಡಿದ್ರೆ ದಿನ ರೊಕ್ಕ ಬರ್ತೈತೆ ಹೇಳಕ್ ಎಲ್ಲರಿಗೂ ಇಷ್ಟಪಡ್ತು. ಎಲ್ಲಾರಂತ ಮಾಡ್ಬೋದು ಅಂದ್ರೆ ನಮ್ದು ರೈತರಿಗೆ ಹೊಲ ಬೇಕು. ಹೊಲ ಹಾಕೋದಾಗ ದನಗಳು ಬೇಕು. ದನಗಳು ಗೊಬ್ಬರ ಹೊಲಕ್ಕೋತು ಅಲ್ಲಿಂದ ಮಾವು ಮೇವು ಬರತಿ ಮಾಡ್ಕೊಂಡ್ರೆ ರೆಗಡ್ ಲಾಭ ಆಗೈತೆ. ನಾವು 12 ಗುಂಟೆ 2.5 ಎಕರೆ ಭೂಮಿ ತಗೊಂಡ್ ಇವೆಲ್ಲ ನಮ್ ಗಾಡಿಗಳ ಮನಿಗಳ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಅಂತೇಳಿ ಎಲ್ಲಾರು ಹೇಳಕ್ ಸಂತೋಷ ಹೇಳ್ತು. ಎಲ್ಲಾರು ಇದ್ರ ಮಾಡ್ರಿ, ಸಮಗ್ರ ಮಾಡ್ರೆ ಎಲ್ಲಾರು ಚಲೋ ಆಗೈತೆ ಹೇಳಕ್ ನಾವು ಇಷ್ಟಪಡ್ತೀವಿ. ರಾಜಾಪುರ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಒಬ್ಬ ಯಶಸ್ವಿ ರೈತ ಹೆಂಗಿರ್ಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸಿರಿ. ಮನೆಯಲ್ಲಿ ಜನ ಇಟ್ಕೊಂಡೆ ನಿಮ್ ಮನೆಯವರೇ ಎಲ್ಲ ಸೇರಿ ನೀವು ಮಾಡ್ತಾ, ನೀವು ಹಸುಗಳನ್ನ ಸಾಕಿದ್ರೇನು? ಎಷ್ಟು ದನಗಳಿದಾವು ಈಗ? ಮಾನ್ಯ ಒಂದ್ ಹೋರಿ ಮಾರಿಂದ 50 ಸಾವಿರ. ಈಗ ಮತ್ತೊಂದ್ ಆಂಕಳ ಐತಿ, ಒಂದ್ ಆಂಕಳ ಕರ ಐತಿ, ಒಂದ್ ಎಮ್ಮೆ ಐತಿ, 56 ಅದಾವು, ಒಂದ್ 100 ಕೋಳಿದಾವು. ಪರ್ವಾಳದವ್ರಿ ಬಾಳ ತರ ಆಯ್ತು, ಒಂದ್ 15 ತರ ಆಯ್ತು. ಜಾನುವಾರುಗಳನ್ನು ಕೂಡ ಸಾಕಿರಿ, ಹಾಗೇನೆ ಮೊಲ ಹೇಳ್ತಾ ಇದ್ರಿ, ಪಾರ್ವಾಳ ಹೇಳ್ತಾ ಇದ್ರಿ, ಆಡುಗಳನ್ನು ಸಾಕಿದ್ದೀರಿ. ಆಮೇಲೆ ನೀವು ಇದು ಫಾರ್ಮ್ ಇದೆ ನಿಮ್ದು ಅಂದ್ರೆ ನಿಮ್ಮ ಹೊಲಗಳಿಗೆ ಬೇಕಾದಂತ ಗೊಬ್ಬರ ಸಾಕಷ್ಟು ಯಥೇಚ್ಛವಾಗಿ ತಯಾರಾಗ್ತಾ ಇದೆ. ಈಗ ಜೀವಾಮೃತ ತಯಾರು ಮಾಡ್ತೀರಿ, ನೀವು ಹೇಗೆ ಜೀವಾಮೃತ ತಯಾರು ಮಾಡ್ತೀರಿ ಗೊಬ್ಬರ ಆಗಿ ಅಥವಾ ಹೊಲಕ್ಕೆ ಉಪಾಯ ಮಾಡ್ಲಿಕ್ಕೆ? ಅದನ್ನ ಆಕಳ ಶಗನ 10 ಲೀಟರ್ ಆಕ ಉಚ್ಚಿ 2 ಕಿಲೋ ಅಡಗಾಳ ಅಡಗಾಳ ಹಿಚ್ಚಿ ಹೆಚ್ಚಾಗಿ 2 ಕಿಲೋ 2 ಕಿಲೋ ಬೆಲ್ಲ ಮತ್ತ ಹಾಕಿಸಿಂದ ತಿರುಗಾಡಿದ್ರು. ಅದನ್ನ ಒಂದ್ 2 ಬಗ್ಸ್ ಮಣ್ಣು ಹಾಕಿಸಿದ್ರಿ 20 ದಿವಸ ಬಿಟ್ರ ತಯಾರಾಗೈತ್ರಿ. ಅದನ್ನ ಹೊಲಕ್ಕೆ ಬಿಡಿಯಾಕ ನಡೀತಿ, ಅದು ಡ್ರಿಪ್ ಒಳಗ್ ನೀವು ಒತ್ಸಾಕು ನಡೀತಿರ. ಅದ 200 ಲೀಟರ್ ಒಳಗ್ ಒಚ್ಚರ ಒಂದ್ ಚೀಲ ಲಗುರು ಹೋದ ತಾಕೈತ್ರಿ. ಅದು ಜೀವಾಮೃತ ಮಾಡ್ರಿ, ಅದ್ ಚಲೋ ಐತೆ, ಅದು ಚಲೋ ಐತ್ರಿ. ನಾವ್ ಆಕ ಉಚ್ಚಿ ಬಾವಿಗೆ ಟ್ಯಾಂಕ್ ಮಾಡಿಸ್ ದೊಡ್ಡದು, ಆ ಬಾವಿಗೆ ಟ್ಯಾಂಕ್ ಅಲ್ಲಿ ಅವಾಗ ಉಚ್ಚಿ ನೀರು ಹೊಲಕ್ಕೆ ಹೋಗ್ಬಿಡ್ತಾರಲ್ಲ. ಸಣ್ಣ ಯಮ್ಮನಪ್ಪ ರಾಜಾಪುರಿ ಅವರೇ, ಈಗ ನಿಮ್ ಹೊಲದಾಗ ಕಸುವು ಬರೋ ಕಾರಣ ಅಂದ್ರೆ ನೀವು ಈ ತರ ಸಮಗ್ರ ಕೃಷಿ ಮಾಡ್ತಾ ಇರೋದೇ. ರೀಸೈಕಲ್ ಆಗ್ತಾ ಇದೆಯಲ್ಲ, ನೀವು ಆಡುಗಳನ್ನ ಸಾಕಿದ್ದೀರಿ, ಆಮೇಲೆ ಕೋಳಿಗಳನ್ನ ಸಾಕಿದ್ದೀರಿ, ದನಗಳನ್ನ ಸಾಕಿದ್ದೀರಿ, ಇವೆಲ್ಲ ಇದರಿಂದ ನಿಮಗೆ ಗೊಬ್ಬರದ ಯಥೇಚ್ಛವಾಗಿ ಸಂಗ್ರಹ ಆಗುತ್ತೆ. ಹೀಗಾಗಿ ನಿಮ್ಮ ಮಣ್ಣಿನಲ್ಲೇ ಕಸುವ ಅಂದ್ರೆ ಮಣ್ಣಿನಲ್ಲಿ ಜೀವ ಇದ್ರೆ ಮಾತ್ರ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ನಮ್ಗೆ ಹೆಂಗ್ ಜೀವ ಇರೋದು ಮುಖ್ಯನೋ ಅಷ್ಟೇ ಹೊಲದಲ್ಲಿ ಮಣ್ಣಿಗೆ ಜೀವ ಇರೋದು ಅಷ್ಟೇ ಮುಖ್ಯ. ಎರೆಹುಳು ಸಾಕಾಣಿಕೆ ಆಗ್ತಾ ಇರ್ಬೇಕಲ್ಲ? ಅದು ಐತ್ರ, ಎರೆಹುಳ ಸಾಕಾಣಿಕೆ ಮಾಡ್ತಾವ. ತೊಟ್ಟಿ ಮಾಡಿದ್ರಿ, 3 ತೊಟ್ಟಿ ಅದಾರವ, ಅವತ್ರ ಎರೆಹುಳ ಮಾಡ್ಕೋತಿ ಗೊಬ್ಬರ, ಅದೋ ಗೊಬ್ಬರ ಹೊಲಕ್ಕೆ ಹಾಕ್ತಿರ್. ಮತ್ತೆ ನಾವು ಹೊಲಗಳಿಗೆ ಒಟ್ಟು ಹೆಚ್ಚಾನೈತ್ರಿ. ನಮ್ಗೆ ಸಗಣಿ ಗೊಬ್ಬರ ಇದ್ರೆ ಹೊಲ ರೀ, ನಾವು ಸರ್ಕಾರಿ ಗೊಬ್ಬರಕ್ಕೆ ಇದ್ರೆ ಸಗಣಿ ಗೊಬ್ಬರದಾಗ ಭೂಮಿ ಭಾಳ ತಾಕತ್ತಾಕೈತಿ. ಅದಕ್ಕಾಗಿ ನಾವು ಒಟ್ಟು ಸಗಣಿ ಗೊಬ್ಬರ ಇದ್ರೆ ಹೊಲ ರೈತರೇ. ನಿತ್ಯ ಹರಿದ್ವರ್ಣ ಅಂತಾರಲ್ಲ, ಪ್ರತಿನಿತ್ಯ ನಿಮ್ಮಲ್ಲಿ ಒಂದು ಹಸಿರಿನ ವಾತಾವರಣ ಇದೆ, ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ಇದೆ, ಎಲ್ಲ ಸೇರಿ ಕೆಲಸ ಮಾಡ್ತೀರಿ. ಈಗ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಗೊತ್ತೇನ್ರಿ, ವರ್ಷಕ್ಕೆ 1-2 ಪೀಕ್ ತೆಗಿತಾರಲ್ಲ, ಆಮೇಲೆ ಅದನ್ನ ಮಾರುಕಟ್ಟೆ ಮಾಡೋದ್ರಲ್ಲಿ ಸೋಲ್ತಾರೆ. ಬಂದ ಪೀಕ್ ಕೂಡ ಸರಿಯಾಗಿ ಬೆಲೆ ಸಿಗೋದಿಲ್ಲ ಎಷ್ಟೋ ಸಾರಿ. ನೀವು ಮಾರುಕಟ್ಟೆ ಮಾಡೋದು ಕೂಡ ನಿಮ್ದು ವಿಶಿಷ್ಟ ವಿಧಾನದ, ಹೇಗೆ ಅದರಲ್ಲಿ ಯಶಸ್ವಿಯಾಗಿದ್ದೀರಿ? ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು ಹೇಳ್ಬೋದಾ? ಅಲ್ಲಿ ಯಶಸ್ವಿನೇ ಆಗ್ಬೇಕಲ್ಲ. ಟಮಾಟಿ ದಿನನಿತ್ಯ ಬರೋದನ್ನ ನಾವು ಅಲ್ಲಿ ಅವ್ರ ಆರ್ಡರ್ ಕೊಡ್ತಾರೆ ನಮಗೆ. ನೀವು ಇವತ್ತು ಎಷ್ಟು ಕಟ್ ಮಾಡ್ರಿ, ಇವತ್ತು ಎಷ್ಟು ಕಟ್ ಮಾಡ್ರಿ ಟೈಸಿಂದ, ಇವತ್ತು ಈಗ ಕಟ್ ಮಾಡ್ರಿ ಅಂದ್ರೆ ಸಾವು ಕಟ್ ಮಾ ಅವ್ರು ಯಾವಾಗ ಹೇಳ್ತಾರೆ ಆಗ ಕಟ್ ಮಾಡ್ರೆ ರೇಟ್ ನಮಗೆ ಕೈಮಾ ರೇಟ್ ಒಂದೇ ರೇಟ್ ವರ್ಷಕ್ಕೆ ರೀ. ದಿವಸಕ್ಕೆ ಒಂದ್ 4,000 5,000 ಹಿಂಗ ಇಲ್ಲಿ ನಮ್ಮನೆ 50 ಎಕರೆ ಐತಿ ನಮ್ ತೋಟದಾಗಿಲ್ಲಿ 50 ಎಕರೆ ಇದ್ರೂ ಕಡಿಮೆ ಆಕೈತಿ. ಒಂದ್ ಎಕರೆ ಕೈ 5-6 ಲಕ್ಷ ರೂಪಾಯಿ ಆಗೈತಿ ಪುದೀನಾದ್ರಿ. ಆದ್ರ ಒಟ್ಟು ಕಾಯಿಮ್ ಗಿರಿಯಕ್ಕೆ ಕಾಯಿಮ್ ಗಿರಿಯಕ್ಕಿರ್ತಾವ ನಾವು ಕಾಯಿಮ್ ಅವ್ರಿಗೆ ಕೊಡದ. ಅವ್ರ ಜನ ಹೇಳ್ತಾರ ನಾಳೆ ಎಟ್ ಬೇಕು ನಾಳೆ ಎಟ್ಬೇಕು ಅಗಾವ್ ಹೇಳಿ ನೋಡ್ ನಾವು ಕಟ್ ಮಾಡೋದು. ಅಗಾವ್ ಕಟ್ ಮಾಡ್ಕೊಂಡು ಪ್ಯಾಟಿಗೆ ಹೋದ್ರೆ ಸಹಿ ಆಕೈತ್ರಿ. ಅವ್ರು ನೀ ಯಾವ್ದೋ ಮಾಲ್ ಮಾಡ್ರಿ, ಅವ್ರ ಆರ್ಡರ್ ಹಿಡ್ಕೊಂಡು ಕಟ್ ಮಾಡ್ರ ಯಾವ್ದು ಎಲ್ಲ ತುಟ್ಟೆ ಆಕೈತ್ರಿ. ಈ ಪ್ರಕಾರ ಮಾಡ್ರೆ ಲಾಭ ಆಕೈತ್ರಿ. ಹಂಗ ಒಮ್ಮೆ ಕಿತ್ಕೊಂಡ್ ಹೋದ್ರ ಸಹಿ ಆಗ್ಬಿಡ್ತಾರ. ಸಣ್ಣ ಯಮುನಪ್ಪ ರಾಜಾಪುರವ್ರೆ, ಬಹಳ ಸಂತೋಷ ಆಗ್ತದೆ ನಿಮ್ ಮಾತು ಕೇಳ್ತಾ ಇದ್ರೆ. ನೀವು ತುಂಬಾ ಯಶಸ್ವಿ ರೈತರಿದ್ದೀರಿ, ಸಮಗ್ರ ಕೃಷಿಯೊಳಗ ಸಮಗ್ರವಾಗಿ ಯಶಸ್ಸನ್ನು ಗಳಿಸಿದ್ದೀರಿ. ಈಗ ನಿಮ್ಮ ಮನೆಯವರ ಪರಿಚಯ ಎಲ್ಲ ಮಾಡ್ಕೊಡ್ಬೋದ? ಹೇಗೆ ನೀವು ಆಳ ಕಾಳಿಂದ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೋತೀರಿ? ಮನೆಯವರ ಎಷ್ಟು ಜನ ಇದ್ದೀರಿ? 6 ಮಂದಿ ಹೆಣ್ಮಕ್ಳು ಅಲ್ಲರಿ, 3 ಮಂದಿ ಗಂಡ್ಮಕ್ಳು ಅಲ್ಲರಿ. 9 ಜನ ಇದ್ರಿ. ಅವ್ರ ಏನ್ ಮಾಡ್ರು, ಮಗ ಬ್ಯಾರೆ ಹುಯ್ಯಾನ್ರಿ, ದೊಡ್ಡವ್ ಬ್ಯಾರೆ ಹೋದ್ರೆ ಅವ್ ಕಾಯಿಪಲ್ಲಿ ಅವಾರ್ ಮಾಡ್ತಾನ್ರಿ, ಬಹಳ ದೊಡ್ಡ ಸೌಕಾರದನ್ರಿ ಬ್ಯಾರೆ ಆಗಿ. ಮತ್ ಒಬ್ಬ ಮಗ ನಮ್ ಹೊರದಾಗ ಬಿಡ್ದಾನ್ರಿ. ಈಗ ಒಬ್ಬ ಮಗ ಈಗ 11ನೇ ಚೌಕನು ಅವಟ ಚೆಂಜಾಳೆ ಹರಿವತ್ತ ಪಲ್ಯ ಮಾರಾಕ ಅವ ಹೋಗ್ತಾನ. ಮಾಡೋದೇ ನಿರ್ಬಂಧ ಅದ. ಅವ್ರ ಫೋನ್ ಹಚ್ಚಿರ್ತಾರ, ಹೋಗಿ ಕೊಟ್ಟು ಬರ್ದ ಹುಡುಗಿ. ಆ ಪ್ರಕಾರ ಹಿಡ್ಬ ಮಾಡ್ತಾನು. ಒಬ್ಬಕ್ಕೆ ಮಗಳ 6 ಮಂದಿ ಒಬ್ಬಕ್ಕಿದಾವ. ಅವ್ರು ಹೋದ್ರ ನಾನು ಹೆಂಡತಿ ಇಬ್ರು ಉಳಿತೀರಿ ತೋರದಾಗ. ಇಟ್ಟಿದ್ರ ನಾವ ದಿನನಿತ್ಯ ಅಂದ್ರ ಯಾವ ಚೆಚ್ಚನ್ಕ ಕೊಳೆ ಮಾಡ್ಕೋತಾರ ನಾವು. ಕರಿಬ ಮುದ್ದು ಇಟ್ಕೊಳ್ಳೋದು, ಪುದ್ನಾ ಕೋಲ್ ಇಟ್ಕೊಳ್ಳೋದು, ಅದು ಯಾವಾಗ ಹೇಳ್ತಾರ ಮಾಡಿ ಇಟ್ಕೊಂಡ್ರಿ. ಏನ್ ತಗದು ಬಾಳ ಅಲ್ರಿ, ನಾವ್ 2 ಸಲ ಮೇವ್ ಹಾಕ್ತಾರ. ಆರಿಗೆ 8 ಸಲ ಮೇವ್ ಹಾಕಿರ ಒಟ್ಟ ಅವನ್ನ ನೀರ್ ಕುಡಿ ತಾವ ಐತಿ, ಕಡಾವು ಕುಡಿತಾವು. ಮತ್ತೆ ಯಾವ ಕಾಯಿಪಲ್ಲಿ ಬೇಕಾದ್ ಮಾಡಿ ಮಾಡಿ ಕೊಳೆ ಮಾಡಿಟ್ಕೊಂಡು ಹೋಗ್ಬಿಡು. ಒಬ್ಬರ ಇಬ್ಬರ ಕೂಲಿಯರ್ ಇರ್ತಾರೋ, ಇಲ್ಲಕನ್ ಹತ್ತು ಇಬ್ಬರ ಗಡ್ಡೆ ಅಂತಾನ ಇವೆಲ್ಲ ಜನತೆ ಹಾಕ್ತಾರೆ. ನೀವು ಒಬ್ಬ ಮಾದರಿ ರೈತರಾಗಿದ್ದೀರಿ ಅಂದ್ರೆ ಆಳು ಕಾಳಿನ ಒಂದು ಅವ್ರ ಆಧೀನದೊಳಗ ಕೂಡ ಇಲ್ಲ. ನೀವು ಆಳು ಕಾಳು ಬೇಕಂತಿಲ್ಲ, ನೀವೇ ಮನೆಯವರೆಲ್ಲ ಸೇರ್ ಮಾಡೋ ಸಾಧ್ಯತೆ ಇದೆ. ಮತ್ತೆ ತುಂಬಾ ದೊಡ್ಡ ಕುಟುಂಬವನ್ನ ಸಾಕಿದ್ದೀರಿ. ಮುಖ್ಯವಾಗಿ ನಿಮ್ಮ ದೊಡ್ಡ ಕುಟುಂಬದ ಸದಸ್ಯರು ಅಂದ್ರೆ ಈ ಆಡು, ಆಮೇಲೆ ಈ ಪಾರಿವಾಳ, ಆಮೇಲೆ ಮೊಲ, ಮತ್ತೆ ಕೋಳಿಗಳು, ಮತ್ತೆ ಹಸುಗಳು, ಇವಕ್ಕಿಂತ ಹೆಚ್ಚಿನ ಕುಟುಂಬ ಬೇಕೇನ್ರಿ? ನೀವು ಎಷ್ಟು ರೀತಿ ನೋಡ್ಕೋತಾ ಇದ್ದಾರೆ? ಹೀಗಾಗಿ ನಿಮ್ಮ ಹೊಲ ಯಾವಾಗ್ಲೂ ಕೂಡ ಹಸಿರು ಹಸಿರಾಗಿದೆ, ಮತ್ತ ಮಣ್ಣಿನಲ್ಲಿ ಸಾಕಷ್ಟು ಜೀವ ಇದೆ ಅಲ್ಲ, ನಿಮ್ಗೆ ಅನ್ಸುತ್ತಲ್ಲ? ಹೌದ್ ಹೌದ್ ಸರ್. ಭೂಮಿ ಎಲ್ಲ ಕಸು ಹೋಯ್ತಾನೆ, ಈ ತರ ಯಾಕೆ ಹಾಕೈತ್ರಿ? ಭೂಮಿ ರಗಡ್ ಕಸು ಮಾಡಿದ್ರಿ ನಾವು. ಜಗ್ಜಿ ಎಲ್ಲ ಸಗಣಿ ಗೊಬ್ಬರ ಎಲ್ಲ ಹೊಲಕಾಕ್ತು, ಅನ್ನ ಭೂಮಿಗಳು ಚಲೋ ಅದಾವ್ರಿ. 12 ತಿಂಗಳು 1 ತಿಂಗಳು ಬಂದಿರೋದಲ್ರಿ. ನಿಮ್ಮ ಹಸು ಮತ್ತೆ ಆಡು ಇದ್ರ ಕೂಡ ನಿಮ್ ಸಂಬಂಧ ಹೇಳ್ಕೊಡ್ರಿ. ಹೌದ್ ಸರ್, ನಾವ್ ನಮ್ಮಲ್ಲಿ ಮೇವ್ ಮಾಡಿದ್ವಿ ನಾವು. 4-5 ತರ ಹೊಸ ಚೇಜಿದವು. ಕೆಂಪು ಚೇಜಿ, ಕರುವ, ವಿಶ್ರೇಲ್ ತಂದ್ ಕೆಜಿ ಐತಿ. ಅದನ್ನ ಗಣಕಿ ಮೇಲೆ 50 ರೂಪಾಯಿ 20 ರೂಪಾಯಿ ಮಾರುವಂತ ಚೆಜ್ಜಿ ಮೇವ್ ನೋಡೋ. ಅವ್ ಚೆಜ್ಜಿ ಮೇವ್ ಚಗಚಿ ಮೇವಿನಾಗ ವಿಶ್ರೇಲ್ ಮೇಲೆ ಚೆಜ್ಜಿ ಐತ್ರಿ. ಹಿಂಗೆಲ್ಲ ಒಟ್ಟು ಹೊಸ ಹೊಸ ಅದಾವು. ನಮ್ಮಲ್ಲಿ ರೇಷ್ಮೆ ಐತಿ, ಒಡ್ಡಿಗೆಲ್ಲ ಬುದಿಗೆಲ್ಲ ರೇಷ್ಮೆ ಹಚ್ಚಿದ್ರು ನಾವು. ಸೂ ಬೊಬ್ಬನ ಹಚ್ಚಿದ್ರು. ಈ ಪ್ರಕಾರ ಎಲ್ಲ ನಾವು ನಮ್ಮಲ್ಲೇ ಮಾಡಿದ್ವಿ. ನಾನು ಪುಕಟನ ಮೇವ್ ಬರೈತಿ, ಪುಕಟನ ನಮ್ಗೆ ಆಡ್ ಹಿಕ್ಕಿ ಗೊಬ್ಬರ ಹಾಕೈತಿ. ಆಡ್ ರೊಕ್ಕ ಪುಕಟ ಬಂದ್ಬಿಡ್ತಾವ್ ಮಾಡಿದ ಮುರಿಗೊಬ್ಬರಲ್ಲ. ಈ ಪ್ರಕಾರ ಹೆಚ್ಚು ಹೆಚ್ಚು ಲಾಭ ಐತ್ರಿ, ಚಲೋ ಐತೆ, ಎಲ್ಲಾರು ಮಾಡ್ಬಹುದ್ರಿ. ಸಣ್ಣ ಯಮುನಪ್ಪ ರಾಜಾಪುರ ಅವರೇ, ಬಹಳ ವಿಸ್ತೃತವಾಗಿ ನೀವು ಮಾತಾಡ್ತಾ ಇದ್ದೀರಿ. ಅಂದ್ರೆ ಒಬ್ಬ ಯಶಸ್ವಿ ರೈತ ಅಂದ್ರೆ ನಿಮ್ಮನ್ನ ನೋಡಿದ್ರೆ, ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಹುಮ್ಮಸ್ ಬರ್ತದೆ. ಸಣ್ಣ ಸಣ್ಣ ರೈತರಿಗೆ ಸಾಕಷ್ಟು ದೊಡ್ಡ ರೈತರ ಹತ್ರ ಹೋಗಿ ಕೆಲಸ ಮಾಡೋ ಪ್ರಸಂಗ ಬಂದದೆ. ಕೆಲವೊಬ್ರು 1-2 ಎಕರೆ ಇರ್ತದೆ, ಅವರು ಬೆಳಿಲಿಕ್ಕೆ ಆಗದೇನೆ ಎಷ್ಟೋ ಹೊಲಗಳನ್ನ ಅವರು ಸಾಗುವಳಿ ಮಾಡ್ತಾನೆ ಇಲ್ಲ, ಅವರು ಬರಡ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಸಾಗುವಳಿ ಮಾಡಿದ್ರು ಕೂಡ ಆಳು ಕಾಳು ಎಲ್ಲ ಲೆಕ್ಕ ತೆಗೆದ್ರೆ ಲಾಭ ನೋಡಿದ್ರೆ 1,000-2,000, ಬಹಳ 10,000, ಹಿಂಗೆ ಸಾಕಷ್ಟು ತೊಂದರೆ ಒಳಗ ನಮ್ಮ ರೈತರು ಇದ್ದಾರೆ. ಯಶಸ್ವಿಯಾಗಿ ಒಬ್ಬ ಸಣ್ಣ ರೈತ ಆದ್ರೂ ಕೂಡ ನಿಮ್ ಹಾಗೆ ಬದುಕಬೇಕು ಅಂತಂದ್ರೆ ಯಾವ ರೀತಿ ನಮ್ಮ ರೈತ ಬಾಂಧವರು ತಮ್ಮ ಮಾತುಗಳನ್ನ ಕೇಳಬೇಕು, ಯಾವ ರೀತಿ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದೇನು? ಸಣ್ಣ ರೈತರು ಬದುಕಾಕ್ರಿ, ಒಂದ್ ತೊಡೆನ ಭೂಮಿ ಇದ್ರು ಒಂದ್ 4 ಆಡ ಈ ತೊಗರನ ತಗೊಂಡ್ಬರ್ ನಾವು. ನಮ್ ತೊಗರಿ ಬದುಕ ಸಿಗ್ತಾವ್ರಿ, ಗಂಡು ಬದುಕ. ಒಂದ್ 5 ಬದುಕ ತಂದ್ರು ಬರೀ 4 ತಿಂಗಳ ಮೇಸರ ಎಪ್ಪಡಿ ಹಾಕೈತ್ರಿ. 4 ತಿಂಗಳದಾಗ ಚಂದಾಗ ಕಾಳ ಮೇವು ಹಾಕಿ ಮೇಸರ 4 ತಿಂಗಳದಾಗ 5,000-10,000 ಮಾರೈತ್ರಿ. ಆ ಪ್ರಕಾರ ತಂದ ಮೇಸರ ಆ ಊರ ಈ ಊರ ಆ ದೋಸ್ತ ಈ ದೋಸ್ತ ಅಜಾಡಕ್ ಹೋಗಂಗಿಲ್ಲ ಅಂತ ಬದುಕ ತಂದ ಮೇಸರ 4 ತಿಂಗಳದಾಗ ಎಪ್ಪಡಿ ಹಾಕೈತಿ ಆಡ್ಬೋದು. ತೊಗರಿ ಮಾಡಿಲ್ಲ ನಾವು ಅಜಾಡಕ ಹೋದ್ರೆ ಅವ್ನ್ ಮೆಸಂಗಿಲ್ಲ, ಅವ್ನು ಅವ್ನ ಹೊಲನು ಇರಂಗಿಲ್ಲ. ಅಜಾಡಕ ಹೊರ ಉಪವಾಸ ಹಾಕೋರಿ. ಮತ್ ಚೆನ್ನಾಗಿ ನಾವು ಊರಿಗೆ ರಜಾ ಬಿಟ್ಟು ಮೇಸರ 4 ತಿಂಗಳ ಎಪ್ಪಡಿ ಹಾಕೈತಿ ಆದ್ರಕ ನಾವು ಹಾಕಿ ಕೊಡ್ತು. ಹೆಂಗ್ ಹಾಕಿ ಕೊಡ್ತು ಅಂದ್ರ ಆ ನಾವ್ ಹೇಳ್ದಂಗ ಅವ್ರು ಮಾಡ್ಕೋಬೇಕ್ರಿ. ಅದ್ ಮಾಡ್ರೆ ರಗಡ್ ಲಾಭ ಆಕೈತ್ರಿ, ಎಲ್ಲಾ ತರದ ಲಾಭ ಐತ್ರಿ, ಎಲ್ಲಾ ತರದಾಗ್ರಿ. ಆದ್ರೆ ನೀವು ಮಾಡೋ ರೈತ ಬೇಕು ನೋಡ್ರಿ. ಸಣ್ಣ ಯಮುನಪ್ಪ ರಾಜಾಪುರ ಅವ್ರಿ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಯಶಸ್ವಿಯಾಗಿ ನೀವು ನಿಮ್ಮ ಒಂದು ಬದುಕಿನೊಳಗೆ, ರೈತಾಪಿ ಬದುಕಿನೊಳಗೆ ಯಶಸ್ಸನ್ನು ಗಳಿಸಿರಿ. ಸಮಗ್ರ ಕೃಷಿ ಮಾಡಿಕೊಂಡು ಸಾಕಷ್ಟು ಜಾನುವಾರುಗಳು ಆಗ್ಲಿ, ಆಮೇಲೆ ಜೀವಗಳನ್ನೇ ನೀವು ಸಾಕಿರಿ. ಆಡುಗಳು ನಿಮ್ ಮಾತು ಕೇಳ್ತಾ ಇದ್ದಾವು, ಅಲ್ಲಿ ಅವು ತಿನ್ಲಿಕ್ಕೆ ಸಾಕಷ್ಟು ತಪ್ಪಲ ಪಲ್ಲೆ ಒದಗಿಸಿದಿರಾ. ಆಮೇಲೆ ಆಡುಗಳು ಇದಾವ ಅಂತಿಕೊಂಡು ಅಲ್ಲಿ ನಿಮ್ಗೆ ಕೋಳಿಗಳು ಕೂಡ ನಿಮ್ಮಲ್ಲಿ ಸಾಕಷ್ಟು ಆರೋಗ್ಯವಾಗಿದಾವು. ಹೀಗಾಗಿ ಅಂದ್ರೆ ಸಮಗ್ರವಾಗಿ ಎಲ್ಲರ ಒಂದು ಬದುಕನ್ನು ನೀವು ಹಸನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಬದುಕು ಹಸನಾಗಿದೆ. ತುಂಬ ಕುಟುಂಬದಲ್ಲಿ ಕೂಡ ನೀವು ಸಾಕಷ್ಟು ಸವಾಲುಗಳನ್ನು ಇದ್ರೂ ಕೂಡ ಅವುಗಳನ್ನೆಲ್ಲ ಯಶಸ್ವಿಯಾಗಿ ಎದುರಿಸಿ ಇವತ್ತು ಸಮಗ್ರ ಕೃಷಿಯೊಳಗ ಒಬ್ಬ ಮಾದರಿ ರೈತರಾಗಿ ಎದ್ದು ನಿಂತಿದ್ದೀರಾ. ಇದೇ ರೀತಿ ತುಂಬಾ ಯಶಸ್ಸು ನಿಮ್ಮ ಬೆನ್ ಹತ್ಲಿ. ನಿಮ್ಮ ಒಂದು ಮಾದರಿ ನೋಡಿಕೊಂಡು ಸಾಕಷ್ಟು ರೈತರು ತಮ್ಮ ಜೀವನವನ್ನು ಬದಲಿ ಮಾಡ್ಕೊಳ್ಳಿ. ಪಾಮಲ್ ದಿಲ್ಲಿಯೊಳಗೆ ಏನು ಒಂದು ಗ್ರಾಮೀಣ ಪ್ರದೇಶದೊಳಗೆ ನೀವು ಒಂದು ಕ್ರಾಂತಿ ಮಾಡ್ತಾ ಇದ್ದೀರಿ. ಇದು ಪ್ರತಿ ಗ್ರಾಮೀಣ ಭಾಗದಲ್ಲಿ ಕೂಡ ಹಬ್ಲಿ. ನಮ್ಮ ರೈತ ಬಾಂಧವರು ಸ್ವಂತ

ಸೋಸಿದ್ದವ ಗಂಡನ ಮನೆಯಾಗ ಏಕಟ್ಟೆ ಸೋಸಿದ್ದವ ಗಂಡನ ಮನೆಯಾಗ ಭಕ್ತಿ ಇಟ್ಟ ನಿನ್ನ ಅಂತರಂಗದೊಳಗ ನಿನ್ನ ಹೊಟ್ಟೆಯಾಗ ಅದನ್ನೇ ನಿಂತಲೇ ಮಾಡುವೆ ನಿಮ್ಮ ದಾಸ ಇದುವರೆಗೆ ರಾಮದುರ್ಗ ತಾಲೂಕು ಹುಲಕುಂದದ ಕಸ್ತೂರವ್ವ ಮೋಷಣ್ಣವರ್ ಹಾಗೂ ಸಂಗಡಿಗರಿಂದ ಗೇಗಿ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,657 4,829 ರೂಪಾಯಿಗಳು, ಧನಿಯಾ 7,424 ರೂಪಾಯಿಗಳು, ಅಲಸಂದೆ 5,109 ರೂಪಾಯಿಗಳು, ಕುಮಿನ್ ಸೀಡ್ 7,069 ರೂಪಾಯಿಗಳು, ಹೆಸರುಕಾಳು 3,312 ರೂಪಾಯಿಗಳು, ಹೆಸರುಕಾಳು 3,312 ರೂಪಾಯಿಗಳು, ಹಬ್ಬು ಶೇಂಗಾ 3,689 ರೂಪಾಯಿಗಳು, ಗೆಜ್ಜೆ ಶೇಂಗಾ 4,009 ರೂಪಾಯಿಗಳು, ಬಿಳಿ ಜೋಳ 1,764 ರೂಪಾಯಿಗಳು, ಮೆಕ್ಕೆಜೋಳ 2,139 ರೂಪಾಯಿಗಳು, ಕುಸುಬೆ 3,669 ರೂಪಾಯಿಗಳಿಂದ 4,730 ರೂಪಾಯಿಗಳು, ಸೂರ್ಯಕಾಂತಿ 4,361 ರೂಪಾಯಿಗಳು, ತೊಗರಿ 3,109